ಆ ಭಾಗದಲ್ಲಿ ಕೇರಳ ಬಾರ್ಡರ್ನಲ್ಲಿರ್ತಕ್ಕಂತ ಈ ತಾಲೂಕುಗಳಲ್ಲಿ ಇದರ ಬಾಧೆ ಕೆಲವು ಕಡೆ ಕಾಣಿಸ್ಕೊಂಡಿದೆ. ರಾಸಾಯನಿಕ ಕ್ರಮಗಳನ್ನೇನು ಅಭಿವೃದ್ಧಿಪಡಿಸಲಿಲ್ಲ, ಸಾಧ್ಯ ಇಲ್ಲ, ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಮುಂದೆ ಸಂಶೋಧನೆ ಏನು ಹೇಳುತ್ತೆ, ಸಂಶೋಧನೆ ನಡೀತಾ ಇದೆ, ನಡೀಬೇಕು. ಅಂದ್ರೆ ಇದು ತೆಂಗಿಗೆ ಮಾತ್ರ ಬರುವಂತದ್ದು, ಅಡಿಕೆಗೆ ಇಲ್ಲ, ತೆಂಗಿಗೆ ಮಾತ್ರ. ಅಂದ್ರೆ ಇದು ಬಂದಾಗ ನಿರ್ವಹಣಾ ಕ್ರಮಗಳನ್ನೇ ಅನುಸರಿಸಬೇಕು ಅಂತೀರಿ? ಹೌದು, ಇಲ್ಲಾಂದ್ರೆ ಮರಗಳನ್ನೇ ತೆಗೆದು ಬಿಡೋದು ಒಳ್ಳೇದು ಅಂತಾರೆ ಬೇರೆ. ಈಗ ಗರಿ ಒಣಗೋದನ್ನ ಅಂದ್ರೆ ಚುಕ್ಕೆ ರೋಗಕ್ಕೆ ಬಾಧೆಗೆ ತುತ್ತಾಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಆವಾಗ ಈ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿ ಗರಿ ಸ್ವಲ್ಪ ಹಸಿರಾಗಿ ಉಳಿದ್ರೆ ಸ್ವಲ್ಪ ಮಟ್ಟಿಗೆ ಕಾಯಿ ಬಿಡೋ ಸಾಮರ್ಥ್ಯ ಬರ್ತದೆ. ಇದು ಆ ವಿಜ್ಞಾನಿಗಳ ಅಭಿಪ್ರಾಯ. ರೈತ ಬಾಂಧವರೇ, ತಮಗೆ ಈ ತೆಂಗಿನ ವಿವಿಧ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಸ್ ಸಿ ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-88-32-482. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-88-32-482. ತುಂಬ ಸಂತೋಷ ಚಂದ್ರಶೇಖರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗನ್ನು ಆರ್ಥಿಕವಾಗಿ ಬಾರಿಸುವಂಥ ಕೆಲವೊಂದು ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ರೋಗಗಳ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಎಸ್ ಸಿ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಒಂದು ಜನಪದ ಗೀತೆ ಬಿಕೆ ಸುಮಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ, ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ. ಗಲ್ಲು ಗಲ್ಲೆಮುತ ಗೆಜ್ಜೆ ಗಲ್ಲು ಸಾಧೆಮುತ ಗೆಜ್ಜೆ ಗಲ್ಲು ಸಾಧೆಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ, ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ.